ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಕಡೆಗಳಲ್ಲಿ ಸಾಧಾರಣ ಮಳೆಯ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 22 ಡಿಗ್ರಿ ಸೆಲ್ಸಿಯಸ್ ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಇಂದು ನಾವು ಹನಿ ನೀರಾವರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಕೃಷಿ ರಂಗದಲ್ಲಿ ನೀರು ಸಂರಕ್ಷಣೆ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈಗ ಏನ್ ಬೆಳಿಬೇಕಾದ್ರೂ ನೀರೇ ಬೇಕು. ಈ ನೀರಿನ ಸಮರ್ಪಕವಾಗಿ ಬಳಸಬೇಕಾದ್ರೆ ಹನಿ ನೀರಾವರಿ ಪದ್ಧತಿ ಒಂದೇ ನಮ್ಗೆ ತುಂಬಾ ಉತ್ತಮ ಅಂತ ತಿಳಿದುಪಟ್ಟಿದೆ. ಈ ರೀತಿಯಾಗಿ ಹನಿ ನೀರಾವರಿ ಪದ್ಧತಿಯನ್ನು ಎಲ್ಲಾ ರೈತರು ಮೇಂಟೈನ್ ಮಾಡಕ್ ಆಗಲ್ಲ. ಹನಿ ನೀರಾವರಿ ಪದ್ಧತಿಯನ್ನು ಒಂದೆರಡು ವರ್ಷ ಮುಂಚೆ ಹಾಕ್ಸ್ಕೊಂಡು ನಂತರ ಅದನ್ನ ಮೇಂಟೈನ್ ಮಾಡಕ್ ಆಗದೆ ಬಿಟ್ಟು ಹೋಗಿರೋರ್ನೇ ಜಾಸ್ತಿ ನೋಡ್ತಾ ಇದೀವಿ. ಆದ್ರಿಂದ ನಾವು ಹನಿ ನೀರಾವರಿ ಪದ್ಧತಿಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಳ್ಳೋಣ. ಮೊದಲಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕಾದ್ರೆ ನೀರಿನ ಪರೀಕ್ಷೆ ಮಾಡಿಸಬೇಕಾದ್ದು ತುಂಬಾ ಇಂಪಾರ್ಟೆಂಟ್. ನೀರಿನ ರಸಸಾರ ಮತ್ತು ಇಸಿ ಅದರ ಹನಿ ನೀರಾವರಿ ಪದ್ಧತಿಗೆ ಸೂಕ್ತ ಅನಿಸಿದ್ರೆ ಮಾತ್ರ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕಾದ್ರೆ ಮುಖ್ಯವಾದ ಪೈಪುಗಳು ಅಥವಾ ಅಡ್ಡ ಪೈಪುಗಳನ್ನು ಅಳವಡಿಸಬೇಕಾದ್ರೆ 2-3 ಅಡಿ ಆಳ ತೆಗೆದು ಪೈಪುಗಳನ್ನು ಹಾಕಬೇಕು. ಇಲ್ಲ ಅಂದ್ರೆ ಉಳುಮೆ ಮಾಡಬೇಕಾದ್ರೆ ಅಥವಾ ಹೊಲ ಹೊಡೆಯಬೇಕಾದ್ರೆ ಅವು ಪೈಪು ಒಡೆಯೋ ಚಾನ್ಸಸ್ ಇರುತ್ತದೆ. ಹಾಗಾಗಿ ಆಳವಾಗಿ ಹಾಕಬೇಕು. ಮತ್ತೆ ಕಳೆ ತೆಗೆಯಬೇಕಾದ್ರೆ ಎಚ್ಚರದಿಂದ ಕಳೆ ತೆಗಿಬೇಕು. ಲ್ಯಾಟ್ರಲ್ ಪೈಪ್ಗಳನ್ನೆಲ್ಲ ಸುತ್ತಿಟ್ಟು ಗಿಡ ಕಟ್ಟಿ ಕಳೆ ತೆಗೆದ್ರೆ ಲ್ಯಾಟ್ರಲ್ ಪೈಪಿನ ಹಾನಿ ಉಂಟಾಗೋದು ಕಡಿಮೆ ಆಗುತ್ತದೆ. ನೀರಿನ ಪ್ರಮಾಣದ ಎಷ್ಟಿದೆ, ಹನಿ ನೀರಾವರಿ ಪದ್ಧತಿಗೆ ನಾವು 1 ಎಕರೆ ಹನಿ ನೀರಾವರಿ ಪದ್ಧತಿ ಮಾಡಬೇಕು ಅನ್ನೊಂದು ಅಂದಾಯಿಸಿ ತಿಳ್ಕೊಂಡು ಹನಿ ನೀರಾವರಿ ಪದ್ಧತಿನ 1 ಎಕರೆಗೆ ಮಾತ್ರ ನಾವು ಅಳವಡಿಸಿಕೊಳ್ಳಬೇಕು. ಹನಿ ನೀರಾವರಿ ಪದ್ಧತಿಗೆ ಅಳವಡಿಸಬೇಕಾದಂತಹ ಪರಿಕರಗಳು ಉತ್ತಮ ಗುಣಮಟ್ಟದ್ದಾಗಿದ್ದು ಮತ್ತೆ ಉಪ್ಪಿನಂಶ ಹೆಚ್ಚಾಗಿದ್ರೆ ಸ್ಕ್ರೀನ್ ಫಿಲ್ಟರ್ ಅಥವಾ ಕಲ್ಲಿನ ತುಂಡುಗಳು ಗ್ರಾವೆಲ್ಸ್ ಏನಾದ್ರು ಇದ್ರೆ ಡಿಸ್ಕ್ ಫಿಲ್ಟರ್ನ ಬಳಸಬೇಕು. ಮತ್ತೆ ಪ್ರೆಷರ್ ಗೇಜ್ ಅಳವಡಿಸಿ ನೀರಿನ ಪ್ರೆಷರ್ನ ಮೇಂಟೈನ್ ಮಾಡೋದ್ರಿಂದ ಲ್ಯಾಟ್ರಲ್ ಪೈಪ್ಗಳು ಕಟ್ಟುವುದು ಕಡಿಮೆ ಆಗುತ್ತದೆ. ವಾರಕ್ಕೆ ಒಂದು ಬಾರಿ ಫಿಲ್ಟರ್ಗಳನ್ನ ಬಿಚ್ಚಿ ಅವುಗಳನ್ನ ತೊಳೆಯೋದ್ರಿಂದ ಫಿಲ್ಟರ್ಗಳು ಬ್ಲಾಕ್ ಆಗಿ ಪೈಪ್ಗಳು ಬರ್ಸ್ಟ್ ಆಗೋದು ಕಡಿಮೆ ಆಗುತ್ತದೆ. ತಿಂಗಳಿಗೊಮ್ಮೆ ಆದ್ರೂ ಏರ್ ವಾಲ್ ಅಂತ ಇರುತ್ತದೆ, ಏರ್ ವಾಲ್ ಅನ್ನ ಬಿಚ್ಚಿ ಅಲ್ಲಿ ಸಿಲುಕಿರುವ ಅಂಶಗಳನ್ನು ಸರಿ ಮಾಡಬೇಕು. ಆಮೇಲೆ ತಿಂಗಳಿಗೊಂದ್ಸರಿ ಆದ್ರೂ ಲ್ಯಾಟ್ರಲ್ ಪೈಪ್ನ ಎಂಡ್ ಕ್ಯಾಪ್ಗಳನ್ನ ಬಿಚ್ಚಿ ಅದರಲ್ಲಿರುವ ಕಲ್ಮಶಗಳನ್ನು ಹೊರಗೆ ಬಿಡುವುದರ ಮೂಲಕನೂ ನಾವು ಹನಿ ನೀರಾವರಿ ಪದ್ಧತಿಯನ್ನ ಸಮರ್ಪಕವಾಗಿ ಮಾಡಬಹುದು. ಮತ್ತೆ ನೆಕ್ಸ್ಟ್ ಕ್ಲೋರಿನೇಷನ್ ಅಂತ ಬರುತ್ತೆ. ಪಾಚಿ ಅಥವಾ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸಲು ಕ್ಲೋರಿನೇಷನ್ ಅನ್ನ ಅನುಸರಿಸಬೇಕು. ಎಲ್ಲಾ ಹನಿ ನೀರಾವರಿ ಪದ್ಧತಿಯಲ್ಲೂ ವೆಂಚೂರಿ ಅಂತ ಇರುತ್ತೆ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕಳಿಸಕ್ಕೆ ಹನಿ ನೀರಾವರಿ ಪದ್ಧತಿಯ ಮೂಲಕ ಕಳಿಸಕ್ಕೆ ವೆಂಚೂರಿ ಅಂತ ಇರುತ್ತೆ. ಇದರಲ್ಲಿ ನಾವು ಸೋಡಿಯಂ ಹೈಪೋಕ್ಲೋರೇಟ್ ಅನ್ನ ಬಳಸಿ ಕ್ಲೋರಿನೇಷನ್ ಮಾಡುವುದರ ಮೂಲಕ ಪಾಚಿ ಅಥವಾ ಬ್ಯಾಕ್ಟೀರಿಯಾಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ಆಮ್ಲ ಬೆರೆಸುವುದರ ಮೂಲಕ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದ್ದು ಹನಿ ನೀರಾವರಿ ಪದ್ಧತಿಯ ಲ್ಯಾಟ್ರಲ್ಗಳು ಕಟ್ಟುವುದನ್ನು ಕಡಿಮೆ ಮಾಡಬಹುದು. ಬೇರೆ ನೀರಾವರಿ ಪದ್ಧತಿಯನ್ನು ಹೋಲಿಸಿದರೆ ಈ ಪದ್ಧತಿಯ ನಿರ್ವಹಣೆ ಸುಲಭವಾಗಿರುತ್ತದೆ. ಈ ರೀತಿಯಾಗಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಮಾಡುವುದರ ಮೂಲಕ ಯಶಸ್ವಿಯಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಕೇಳಿ ಜನಪದ ಗೀತೆ. ಕೇಳಿ ನಮ್ಮೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ತನ್ನ ಮನ ಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಗಾಳಿ ಪಂಜರದಂತೆ ಬಿಟ್ಟು ಕಿಳಿಯಾರಿ ಹೋಗುವಾಗ ತನ್ನ ಕಾಯಕ್ಕೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಹೇಳದೆ ಹೋದೆ ಹಂಸ ತನುವಿನೊಳಗನು